ಯಾಕಾಕ ಬಂದಿ ಅಚ್ಚ ಕನ್ನಡದೊಳಗೆ ಚಂದಂಗೆ ಹೇಳುವಂತ ಹೆಚ್ಚಾಗ ಅಮ್ಮ ಎನಗೆ ಬಂದು ಬಂದು ಅಮ್ಮ ರಾಧಿಕಾ ರಾಧಿಕಾ ರಾಧಿಕಾ ಅಂತ ನೋಡು ಏನಮ್ಮ ನಿಮಗೆ ಬಂದು ರಾಧಿಕಾ ರಾಧಿಕಾ ಅಂದ್ರೆ ಬಹಳ ಚಲೋ ಆತ್ಯವ ಈಗ ಸದ್ಯಕ್ಕೆ ನಿಮ್ ಏನ ಕಾರಣವಾಗಿ ಬಂದ್ರಿ ಹೇಳುವಂತವ್ರ ಅಮ್ಮ ಹೇಳ್ಬೇಕಲ್ಲ ಹೇಳ್ಬೇಕ ಅಮ್ಮ ಹೇಳ್ತೇನೆ ಕೇಳು ಚಂದ ದೂತೆ ತಂದೆ ಹಾಲು ಮಸರ ಬಡವರು ಊಟ ಮಾಡುವಂತಹ ಪದಾರ್ಥ ಅಂದ್ರೆ ಯಾವುದು ಮಜ್ಜಿಗೆ ಅಮ್ಮ ನಾನಾದ್ರೂ ಮಜ್ಜಿಗೆ ತಂದೆ ನೋಡಮ್ಮ ಮಜ್ಜಿಗೆ ತಂದ್ರೆ ಬಹಳ ಚಲೋ ಒಂದ್ ಸ್ವಲ್ಪ ಮಸಾಲೆ ಕೊಡ್ಲೇ ಅಮ್ಮ ಮಸಾಲೆ ಬೇಕಲ್ಲ ಅಮ್ಮ ಹಾಗಾದ್ರೆ ಹಿಡಿಯಂತೊಳಗು ಏನಮ್ಮ ನಾದ್ರೂ ಮಸಾಲೆ ಆದ್ರೂ ತಗೊಂಡ್ ನೋಡುವ ಆಯ್ತಲ್ಲ ಹಾಗಾದ್ರೆ ಇನ್ನು ಮುಂದ ಹಾಲು ಮೊಸರು ವ್ಯಾಪಾರ ಮಾಡಿಸ್ಬೇಕಾದ್ರೆ ಅಮ್ಮ ನಾವಾದ್ರೂ ಇನ್ ಮುಂದ ಯಾವ ನಗರಕ್ಕೆ ಹೋಗ್ಬೇಕಮ್ಮ ಏನಮ್ಮ ನಿನ್ನ ಹಾಲು ಮೊಸರು ಊಟ ಮಾಡುವಂತ ಜನರು ಇಲ್ಲಿಲ್ಲ ಈಗ ಸದ್ಯ ನಾವು ಗೋಕಿಲ್ ನಗರಕ್ಕೆ ಹೋಗ್ಬೇಕು ನೋಡವ್ವ ಅಮ್ಮ ಗೋಕಿಲ್ ನಗರ ಹೌದೇವ ಆ ಗೋಕಿಲ್ ನಗರದಲ್ಲಿ ಯಾರಾದ್ರೂ ಕಾಡಿ ಬೇಡವ್ರು ಇದಾರೇನಮ್ಮ ಅದಾರ ಅಮ್ಮ ಯಾರಿದ್ದಾರು ರುಬ್ಬಣ್ಣ ಅಂತ ಹೇಳಿ ಗೀಚಿಗೆ ಏನ್ ಹಾಕಿರ ಒಂದು ಏನ್ ಆಗುದಿಲ್ಲವ ಹೌದು ಸಿಕ್ಕವ್ರನ್ನ ಕಂಡ್ರೆ ಸಿಲಿಂಗ್ರ ಅಡದ ಬಿಡುದ್ ನೋಡೇವ ಅಮ್ಮ ದೂತೆ ಆತನು ಸಣ್ಣವದನು ಅಥವಾ ದೊಡ್ಡವದನು ಸಣ್ಣವ್ರು ಕೂಡ ಸಣ್ಣವನ ಆಗ್ತಾನ ದೊಡ್ಡವ್ರು ಕೂಡ ದೊಡ್ಡವನ ಆಗ್ತಾನ ಸಿಕ್ಕವ್ರನ್ನ ಕಂಡ್ರೆ ಸಿಲಿಂಗ್ರಿ ಅಡದ ಬಿಡುದ್ ನೋಡೇವ ಅಮ್ಮ ದೂತೆ ಅವನು ಸಣ್ಣವಿದ್ದಂದ್ರ ಅವನ ಬಾಯಿಗೆ ಬೆನ್ನಿ ಒರೆಸಿ ಒರೆಸಿ ಅಮ್ಮ ನಾವಾದ್ರೂ ವ್ಯಾಪಾರ ಮಾಡೋಣ ಮಾಡೋಣ ಅಕಸ್ಮಾತ್ ದೊಡ್ಡವಿದ್ದಂದ್ರ ಇದ್ದಂದ್ರ ಅಮ್ಮ 100 ರೂಪಾಯಿ ಕೊಡೋಲ್ಲ 200 ರೂಪಾಯಿ ಕೊಟ್ಟು ಕೊಟ್ಟ ಅಮ್ಮ ಹಾಲ್ ಮೊಸರನ್ನ ವ್ಯಾಪಾರ ಮಾಡ್ಕೊಂಡ್ ಬರೋಣ ಅಮ್ಮ ಯವ್ವಾ ಅಲ್ಲಿಗೆ ನಾವು ಹೋಗ್ಬೇಕಾರೆ ಯಾವ ಪ್ರಕಾರ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಚಂದ್ರ ಗಾವಿ ನುಟ್ಟು ದುಂಡ ಮುದ್ರಿ ತೊಟ್ಟ ತೊಟ್ಟು ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊತ ಹೋಗ್ಬೇಕಾಗಿ ಹೋಗ್ಬೇಕಲ್ಲ ಗೋಕಿಲ್ ನಗರಕ್ಕೆ ಯವ್ವಾ ಹಾಗಾದ್ರೆ ಅಮ್ಮ ನಾವಾದ್ರು ಹೋಗು ನಡಿ ಅಮ್ಮ ಹೋಗೋ ನಡಿ ಅಂತ ಅಮ್ಮ ಹೇಳ್ತೇನೆ ಕೇಳು ಚಂದ್ರವಾಗಿ ಹೊಡೆದ ಎಷ್ಟ ದೂರ ಗೋಕಿಲ್ ಬಂದೆ. ನಡದ ನಡದ ಅಮ್ಮ ನನ್ನ ಕಾಲಂತೂ ಬಾಳ ನುಸಾಕತ್ತು. ಗೋಕಿಲ್ ನಗರ ಬಂದು ಅಮ್ಮ ಇನ್ನು ಎಲ್ಲೈತಮ್ಮ? ಏನಮ್ಮ, ಈಗ ಸದ್ಯಕ್ಕೆ ನಾವು ಗೋಕಿಲ್ ನಗರ ದ್ವಾರ ಬಾಗಲ್ದಾಗಲ್ಲೇ ಇದ್ದೇವ. ಹೌದು ಹೌದೇ, ಅಲ್ಲೇ ಇದೇವ್ ನೋಡಿ. ಹಾಗಾದ್ರೆ ಇನ್ನು ಒಂದು ಪದ ಅನ್ಕೋತ ಅಮ್ಮ, ನಾವಾದ್ರೂ ಗೋಕಿಲ್ ನಗರ ಹೋಗು ನಡಿ. ಹೋಗು ನಡಿ ಅಂತ ಹೇಳ್ತೇನೆ ಕೇಳು. ಹೇಳೇವ ಏನ ಚಂದ ಕಾಣಿಸ್ತಿದೆ ಈ ನಗರ ನೋಡಯ್ಯ. ಏನಮ್ಮ ನೀನು ಹತ್ತ ಕಡೆಗೆ ಹೋದ್ಯ, ಒಂದ್ ಸ್ವಲ್ಪ ಹಾಲು ಮೊಸರು ಕೊಡಂತ ಕೇಳಿದ. ನಾ ಕುಡುದಿಲ್ಲ, ನೀ ನಮ್ಮ ಮನಿ ಏನಿದ್ಲ ಎಲ್ಲಾನು ಕೂಡ್ಸಿಟ್ಟು ಹೋಗಿಬಿಟ್ಟಿದ ನೋಡಿ. ಈಗ ಆತನ ಬರ್ತಾನ ಅಥವಾ ಇಲ್ಲ? ಬರಬೇಕ ಇಲ್ಲ ಅವ. ಏರೇ ದೂತೆ, ನನ್ನ ಮನೆಯಲ್ಲಿ ತಗೊಂಡು ಕಾರಣವೇನು? ನೀ ಹಚ್ಚಿದ ಬ್ಯಾಂಕ್ ಇಲ್ಲ ಏರೇ ದೂತೆ, ನಾ ಹಚ್ಚಿದ ಬ್ಯಾಂಕ್ ಇದ್ರ ನಾ ಅರ್ಸ್ಕೋತೇನ. ಸ್ವಲ್ಪ ನಿಂತು ನೋಡುವಂತ ಒಳ್ಳೇದಾಗಿಲ್ಲ. ಕಮ್ಮಿ ಮೊಸರು ಬೆನ್ನಿಗೆ ಬೆಣ್ಣೆ ಮಜ್ಜಿಗೆ ಕೊಂಡ ಮಾರಾಕ್ ಬರ್ಬೇಕಾರ ಯಾರು ಪರ್ಮಿಷನ್ ಬಂದಿರಿ ಕೇಳ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆಯನ್ನು ತೆಗೆದುಕೊಂಡ ಇಲ್ಲಿ ಈ ನಗರಕ್ಕೆ ವ್ಯಾಪಾರ ಮಾಡಕ್ ಬರ್ಬೇಕಾದ್ರ ಯಾರು ಪ್ರಾಣಕಿಂದ ಬಂದಿರಿ ಕೇಳ್ತಾರ ಈ ಗೋಕಿಲ್ ನಗರಕ್ಕೆ ನೀ ಯಾರ ಕೇಳ್ತಾರ ಹೇಳ್ತಾನೆ ಕೇಳ ಹದಿನಾರು ಶ್ರೀಕೃಷ್ಣ ಗೋಪಾಲ ಕೃಷ್ಣ ದುತ್ತೇ ನಾನ ನೋಡ ಹಿಂಗ ಹೇಳಪ್ಪ ಹಿಂದುತ್ತೆ ಹಿಂಗ ಹೇಳ ಹೇಳ್ತಾನಲ್ಲ ಏವಾ ಅವ್ರಂತಾರು ಕಂಬದಲ್ಲಿರೋ ಸಂಬಣ ಸರಿಯಾಗಿ ವಾರಿ ಜಂಗಮನಿಗೆ ಗೌತಮನಾಗಿ ವಸುದೇವ ದೇವಕ್ಕೆ ಉದರಗಳಿಂದ ಜನಿಸಿ ಉದ್ಭವಿಸನಾಗಿ ಮೊದಲಾದ ರಾಕ್ಷಸನ ಸಂವರಿಸಿ ಮಾವನಾದ ಕಂಸಾಸುರನ ಸಂವರಿಸಿ ಈ ಮೂರು ಲೋಕಕ್ಕೆ ಅಧಿಪತಿ ಆದಂತ ಶ್ರೀಕೃಷ್ಣ ಗೋಪಾಲ ಅಂದ್ರೆ ಇವರ ಶ್ರೀಕೃಷ್ಣ ಗೋಪಾಲ ಅಂದ್ರೆ ಇವರ ಅಮ್ಮ ಹೇಳ್ತೀನಿ ಕೇಳು ಚಂದ ಶ್ರೀಕೃಷ್ಣ ಮುಕುಂದ Thank you. ನೋಡಮ್ಮ ಇಟ್ಟೆಲ್ಲ ಜಬರ್ದಸ್ತ್ ಮಾಡಿ ಅಮ್ಮ ಇವ್ ನಮ್ಮನ್ ಕೇಳಾಕತ್ತಾನ. ಈ ಗೋಕಿಲ ನಗರದಲ್ಲಿ ಅಮ್ಮ ಇವನ ಹಕ್ಕ ಹಾಸಲ ಏನತಿ ಏನಿಲ್ಲ ಜಬರ್ದಸ್ತ್ ಮಾಡಿ ತೆರಿಬ ನಮ್ಮನ್ ಕೇಳ್ತೀಯ ಅಂದ ಬಳಕ ಈ ಗೋಕಿಲ ನಗರದಲ್ಲಿ ನಿನ್ನ ಹತ್ತು ಹಾಸಲ ಏನೈತಿ ದೋತೆ? ಹೌದು ನನ್ನ ಹಕ್ಕ ಹಾಸಲ ಕೇಳ್ತಲ್ಲ. ಹೌದೌದು ಹೇಳ್ತಂಕ ಹೇಳ. ಬಂಡಿಗೆ ಬಾರಣಿ ಕತ್ತಿಗೆ ಚಾರಣಿ ನಿಲ್ಲಂತ ಒಪ್ಪನಿಗೆ ಬಂದ್ರೆ ಮುಪ್ಪತ್ ಅದೊಂದ್ ಚಲು ಮಾಡಿದಾನೆ. ಅಯ್ಯಪ್ಪ ಈ ಪರ ಸುಂದರ ನನ್ನ ಮನೆಯಲ್ಲಿ ಸಿಕ್ಕಿದ ಒಂದು ಬಳಕ ಅಂದ ಬಳಕ ಸುಂಕ ತುಳಸ ಏಕ್ ಜಾತಿ ಬಿಡುದಿಲ್ಲ ಹಿಂಗೇ ಆ ಲೋಕದಾಗಿಲ್ಲ ಈ ಲೋಕದಾಗಿಲ್ಲ ಇವಳಂತ ಸುಂದರಿ. ಹೌದು ಎಲ್ಲೆಲ್ಲಿ ಹುಡುಗಾರರು ಕೂಡ ಇವಳಂತ ರೂಪಕ್ಕೆ ಇಲ್ಲಿ ನೋಡಿಲ್ಲ ಕಣ್ಣಾಗೆ ನನ್ನ ಮಂದಿರ ಬಂದು ಸಿಕ್ಕಿದ ಬಳಕ ಸುಂಕ ತುಳಸ ಏಕ್ ಜಾತಿ ಬಿಡುದಿಲ್ಲ ಹಿಂಗೇ ದೋತೆ ಹಿಂಗಳ. ಏ ವಾ ಈಗ ಸದ್ಯಕ್ಕೆ ನಿಜ್ಲಾ ಅವನು ಬಟ್ಟಿಂದ ಏನಿತ್ತ ಸುಂಕದಾಗ ಏನಿತ್ತ ತಗೋತ ಬಂದ ಆತಾವ. ಈಗ ಸದ್ಯ ಅವ್ರ ಮಂದಿರದೊಳಗೆ ಬಂದು ಸಿಕ್ಕಿದೆ ಅಂತ ಬಾಕಿ ಸುಂಕ ಸುಳ್ಸುವ ಏಕೆ ಜಾತ್ ಬಿಡುದಿಲ್ಲ ಅಣ್ಣ. ಇವನಿಗೆ ಸುಂಕ ಬೇಕಂತ ಹೌದಯ್ಯವ ಚಂದ ಹೋಗಿ ಗೋಪಾಲ ದಾರಿ ಬಿಡ್ತಾತ ಕೊಡುದಿಲ್ಲ ನೋಡು ಏನು ಮಾಡೋದು ಅಮ್ಮ ದೂತೆ ಗೋಪಾಲ ಕೃಷ್ಣ ಇಟ್ಟು ಹಠ ಮಾಡಿ ಸರಗಿಡಿತಾ ಇದ್ದಾನ. ಹೌದಾ ಹೌದಲ್ಲ ಅಮ್ಮ ಹೇಳ್ತೇನೆ ಕೇಳು ಚಂದ ಹೋಗ್ಬಿಡ್ದಾಳೆ. ಮುರಳಿ ಮಾನೋ ಹರನೇ ಶ್ರೀಮಾದವ ಮುರಳಿ ಮಾನೋ ಹರನೇ ಏಕ ಜನ ಅವನ ಗೋಪಾಲಕೃಷ್ಣ ಹೋಗಿ ಕಲ್ಪಜಾಗಿ ಬರ್ಬೇಕು, ನೀನು ದೂತೆ ಹೋಗಿ ಸಕ್ರಮ ತಾತೆಯಾಗಿ ಬರ್ಬೇಕು, ನಾನು ಗೌಳಗಿತ್ತಿ ಹೋಗಿ ಚುಮನ ಆಗಿ ಬರ್ಬೇಕು. ಆ ಕಾಲಕ ಸುಂಕ ಸಿಕ್ಕರೆ ಶಿಕಾರಿ, ಸಿಗದ್ರೆ ಬಿಕಾರಿ ಅಂತ ಹೇಳು. ಅವ್ರಂತ ನೀನು ಗೋಪಾಲ ಹೋಗಿ ಕಲ್ಪಜಾಗಿ ಬರ್ಬೇಕಂತ, ನಾನು ದೂತಿ ಹೋಗಿ ಸಕ್ರಮ ತಾತೆಯಾಗಿ ಬರ್ಬೇಕ, ಅಕ್ಕಿ ಗೌಳಿಗಿತ್ತಿ ಹೋಗಿ ಚುಮ್ಮನ ಆಗಿ ಬಂದ ಕಾಲಕ್ಕೆ ಸುಂಕ ಕೊಡ್ತಾನೆ. ನನಗೆ ವಚನ ಕೊಟ್ಟಿದೆ ವಚನ ಕೊಟ್ಟ ನಾನು ಸರಿ ಬಿಡ್ತಾನೆ ನೋಡು. ಹಾಗಾದ್ರೆ ತುಂಬ ನಾನಾದ್ರೂ ವಚನ ಕೊಡ್ತಾ ಇದ್ದೀನಿ ನೋಡಮ್ಮ. ಆರತಿಯ ಬದು ಜಯ ಜಯ ಆರತಿಯ ಬದು ಇದುವರೆಗೆ ರಾಧಾನಾಟ ಗೌಳಗಿತ್ತಿ ಸನ್ನಿವೇಶ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಹುಕ್ಕೇರಿ ತಾಲೂಕು ಹುಲ್ಲೊಳ್ಳಿಹಟ್ಟಿಯ ಭೀಮಪ್ಪ ರಾಮಪ್ಪ ಹುತ್ತಾರ ಹಾಗೂ ಸಂಗಡಿಗರು. ಈಗ ಸಾಕ್ಷರತೆಯ ಗೀತೆಗಳನ್ನು ಕೇಳೋಣಂತ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಶ್ವರ್ ಅರಳಿ ಅವರಿಂದ ಸಾಕ್ಷರತೆಯ ಹಾಡು. ಅಕ್ಷರ ಜ್ಞಾನ ಇಲ್ಲ ಕಾಯಿಲೆ ಬಂತಲ್ಲ ವೈದ್ಯರ ಬಳಿಗೆ ಹೋಗಲಿಲ್ಲ, ಮಗುವಿಗೆ ಕಾಯಿಲೆ ಬಂತಲ್ಲ ವೈದ್ಯರ ಬಳಿಗೆ ಹೋಗಲಿಲ್ಲ, ಅಂತ್ರ ಮಂತ್ರ ನಂಬಿದಕ್ಕಾಗಿ ಮಗುವಿನ ಮಣ್ಣಾಗಿಟ್ಟೆಲ್ಲ, ಅಂತ್ರ ಮಂತ್ರ ನಂಬಿದಕ್ಕಾಗಿ ಮಗುವಿನ ಮಣ್ಣಾಗಿಟ್ಟೆಲ್ಲ, ಅಂತ್ರ ತಂತ್ರ ನಂಬಿದಕ್ಕಾಗಿ ಮಗುವಿನ ಮಣ್ಣ ಶತಮಾನದ ಕತ್ತಲೆ ಕಳೆಯಲು, ಶತ ಶತಮಾನದ ಕತ್ತಲೆ ಕಳೆಯಲು ಕನ್ನಡ ನಾಡಲಿ ದೀಪವ ಬೆಳಗಲು, ಕನ್ನಡ ನಾಡಲಿ ದೀಪವ ಬೆಳಗಲು ಶತ ಶತಮಾನದ ಕತ್ತಲೆ